ಯಥೇಚ್ಛ ಬೆಳಕಿನಿಂದಾಗಿ ಹಸಿರುಮನೆ ಪರಿಣಾಮ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಇಂದಿನ ದಿನಗಳಲ್ಲಿ ಅತಿವೃಷ್ಟಿ, ಅನಾವೃಷ್ಟಿಯಂತಹ ಪರಿಣಾಮಗಳನ್ನು ನಾವು ಎದುರಿಸುತ್ತಿದ್ದೇವೆ. ಸಾಂಪ್ರದಾಯಿಕ ಶಕ್ತಿ ಮೂಲ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಪರ್ಯಾಯ ಶಕ್ತಿ ಮೂಲಗಳ ಬಳಕೆಗೆ ಉತ್ತೇಜನ ನೀಡಬೇಕಾಗುತ್ತದೆ. ನವೀಕರಿಸಬಹುದಾದಂತಹ ಶಕ್ತಿ ಮೂಲಗಳಾದ ಸೌರಶಕ್ತಿ, ಪವನಶಕ್ತಿ, ಉಬ್ಬರ ಬೆಳೆತದ ಶಕ್ತಿ, ಭೂಶಾಖದ ಶಕ್ತಿ ಹಾಗೂ ಜೈವಿಕ ಅನಿಲ ಬಳಕೆಗೆ ಹೆಚ್ಚು ಒತ್ತು ನೀಡಬೇಕಾಗುತ್ತದೆ. ಜೈವಿಕ ಅನಿಲ ಒಂದು ನವೀಕರಿಸಬಹುದಾದಂತಹ ಶಕ್ತಿ ಮೂಲವಾಗಿದ್ದು, ಇದನ್ನು ಕೃಷಿ ತ್ಯಾಜ್ಯಗಳಾದ ಜಾನುವಾರುಗಳ ಸಗಣಿ, ಬೆಳೆಗಳ ಉಪ ಉತ್ಪನ್ನಗಳು, ಆಹಾರ ತ್ಯಾಜ್ಯ ಹಾಗೂ ಕಳೆಗಳಿಂದ ಪಡೆಯಬಹುದಾಗಿದೆ. ಜೈವಿಕ ಅನಿಲದ ಉತ್ಪಾದನೆಯ ಕ್ರಿಯೆಯಿಂದ ಸ್ಥಿರ ಕೃಷಿಯನ್ನು ಮಾಡಬಹುದು ಹಾಗೂ ಈ ಪ್ರಕ್ರಿಯೆ ಪರಿಸರ ಸ್ನೇಹಿ ವ್ಯವಸ್ಥೆಯಾಗಿದೆ. ಜೈವಿಕ ಅನಿಲದ ತಂತ್ರಜ್ಞಾನದಿಂದ ಗ್ರಾಮೀಣ ಪ್ರದೇಶದಲ್ಲಿನ ಅಡುಗೆ ಮಾಡಲು ಹಾಗೂ ಬೆಳಕಿನ ವ್ಯವಸ್ಥೆಗೆ ಬೇಕಾಗುವ ಶಕ್ತಿಯ ಕೊರತೆಯನ್ನು ನೀಗಿಸಬಹುದು. ಈ ಒಂದು ತಂತ್ರಜ್ಞಾನದಿಂದ ತ್ಯಾಜ್ಯಗಳ ಮರುಬಳಕೆಯಿಂದ ಜೈವಿಕ ಅನಿಲವನ್ನು ಉತ್ಪಾದಿಸಿ ಪರಿಸರ ಮಾಲಿನ್ಯವನ್ನು ಕಡಿಮೆಗೊಳಿಸಬಹುದು. ಜೈವಿಕ ಅನಿಲದ ತಂತ್ರಜ್ಞಾನವನ್ನು ಗೃಹ ಬಳಕೆಗೆ ಹಾಗೂ ಸಮುದಾಯ ಮಟ್ಟದಲ್ಲಿ ಅಳವಡಿಸಿಕೊಳ್ಳಬಹುದು. ಜೈವಿಕ ಅನಿಲವು ಪ್ರಮುಖವಾಗಿ ಮೀಥೇನ್ ಅನಿಲವನ್ನು ಶೇಕಡ 55-60% ಹೊಂದಿರುತ್ತದೆ. ಅದೇ ರೀತಿಯಾಗಿ ಇಂಗಾಲದ ಡೈಆಕ್ಸೈಡ್ ಅನ್ನು ಶೇಕಡ 35-40%, ಜಲಜನಕ ಶೇಕಡ 2-7%, ಹೈಡ್ರೋಜನ್ ಸಲ್ಫೈಡ್ ಶೇಕಡ 2%, ಸಾರಜನಕ ಶೇಕಡ 2%. ಹೊಂದಿರುತ್ತದೆ. ಜೈವಿಕ ಅನಿಲವು ಉರಿಯುವಾಗ ನೀಲಿ ಬಣ್ಣದಲ್ಲಿದ್ದರೆ ಒಳ್ಳೆಯ ಗುಣಮಟ್ಟದ ಅನಿಲ ಎಂದು ತಿಳಿದುಕೊಳ್ಳಬೇಕು. ಜೈವಿಕ ಅನಿಲವು ಪ್ರಮುಖವಾಗಿ 4 ಹಂತಗಳ ನಂತರ ಬಯೋಡೈಜೆಸ್ಟರ್ನಲ್ಲಿ ಉತ್ಪಾದನೆಗೊಳ್ಳುತ್ತದೆ. ಅವು ಯಾವೆಂದರೆ, ಮೊದಲನೇ ಹಂತ ಹೈಡ್ರೋಲಿಸಿಸ್ ಕ್ರಿಯೆ ಎಂದು, ಎರಡನೇ ಹಂತ ಅಸಿಡೋಜೆನಿಸಿಸ್ ಕ್ರಿಯೆ ಎಂದು, ಮೂರನೇ ಹಂತ ಅಸಿಟೋಜೆನಿಸಿಸ್ ಹಾಗೂ ಕೊನೆಯ ಹಂತ ಮಿಥಿನೋಜೆನಿಸಿಸ್ ಎಂಬ 4 ಹಂತಗಳಿಂದ ನಮಗೆ ಜೈವಿಕ ಅನಿಲ ಲಭ್ಯವಾಗುತ್ತದೆ. ಮೊದಲಿಗೆ ಹೈಡ್ರೋಲಿಸಿಸ್ ಎಂಬ ಈ ಹಂತದಲ್ಲಿ ಜೈವಿಕ ರಾಶಿಯಲ್ಲಿರುವ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಹಾಗೂ ಕೊಬ್ಬು, ಇದು ಸಕ್ಕರೆ, ಫ್ಯಾಟಿ ಆಸಿಡ್ ಹಾಗೂ ಅಮಿನೋ ಆಸಿಡ್ಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಅದೇ ರೀತಿಯಾಗಿ ಎರಡನೇ ಹಂತದಲ್ಲಿ, ಅಂದರೆ ಅಸಿಡೋಜೆನಿಸಿಸ್ ಎಂಬ ಹಂತದಲ್ಲಿ, ಸಕ್ಕರೆ, ಫ್ಯಾಟಿ ಆಸಿಡ್ ಹಾಗೂ ಅಮಿನೋ ಆಸಿಡ್ಗಳು ಕಾರ್ಬೋನಿಕ್ ಆಸಿಡ್, ಆಲ್ಕೋಹಾಲ್, ಹೈಡ್ರೋಜನ್, ಅಮೋನಿಯಾ ಹಾಗೂ ಕಾರ್ಬನ್ ಡೈಆಕ್ಸೈಡ್ಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಇನ್ನು ಮೂರನೇ ಹಂತದಲ್ಲಿ, ಅಂದರೆ ಅಸಿಟೋಜೆನಿಸಿಸ್ ಎಂಬ ಈ ಒಂದು ಹಂತದಲ್ಲಿ, ಕಾರ್ಬೋನಿಕ್ ಆಸಿಡ್, ಆಲ್ಕೋಹಾಲ್, ಹೈಡ್ರೋಜನ್ಗಳು, ಇವು ಹೈಡ್ರೋಜನ್ ಅಸಿಡಿಕ್ ಆಸಿಡ್ಗಳಾಗಿ ಪರಿವರ್ತನೆ ಹೊಂದುತ್ತವೆ. ಇನ್ನು ಕೊನೆಯ ಹಂತದಲ್ಲಿ, ಅಂದರೆ ಮೀಥೋಜೆನಿಸಿಸ್ ಹಂತದಲ್ಲಿ, ಹೈಡ್ರೋಜನ್ ಅಸಿಟಿಕ್ ಆಸಿಡ್ ಹಾಗೂ ಕಾರ್ಬನ್ಗಳು ಮೀಥೇನ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರೆ ಅನಿಲಗಳಾಗಿ ಬಿಡುಗಡೆಗೊಳ್ಳುತ್ತವೆ. ನಮಗೆ ಸರಿಯಾದ ಪ್ರಮಾಣದಲ್ಲಿ ಜೈವಿಕ ಅನಿಲ ಉತ್ಪಾದನೆಗಳು ಬಹಳ ಅಂಶಗಳು ಕಾರಣವಾಗುತ್ತವೆ. ಮೊದಲನೆಯದಾಗಿ ಉಷ್ಣಾಂಶ. ನಾವು ಬಯೋಡೈಜೆಸ್ಟರ್ನಲ್ಲಿ ಕನಿಷ್ಠ 30-40 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಮಿಸೋಫಿಲಿಕ್ ಎಂಬ ಬ್ಯಾಕ್ಟೀರಿಯಾ 30-40 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ಆದ್ದರಿಂದ ಉತ್ತಮ ಗುಣಮಟ್ಟದ ಜೈವಿಕ ಅನಿಲ ಲಭ್ಯವಾಗುತ್ತದೆ. ನೀರು ಮತ್ತು ಜೈವಿಕ ಮಿಶ್ರಣದ ಒಂದು ಮಿಶ್ರಣ ಏನಿರುತ್ತೆ, ಅದರ ಪಿಎಚ್ ಅನ್ನು ನಾವು 6-8 ಕಾಪಾಡಿಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಾಗಿ ಜೈವಿಕ ರಾಶಿಯಲ್ಲಿ ಕಾರ್ಬನ್ ನೈಟ್ರೋಜನ್ ಅನುಪಾತ ಅದು 30:1 ಹಾಗೂ ನಾವು ಒಳ್ಳೆ ಗುಣಮಟ್ಟದ ಜೈವಿಕ ಅನಿಲವನ್ನು ಪಡೆಯಲು ಅಪಾಯಕಾರಿ ಬ್ಯಾಕ್ಟೀರಿಯಾ ಬೆಳೆಗಳನ್ನು ತಡೆಗಟ್ಟಬೇಕಾಗುತ್ತದೆ. ನಾವು ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಭೂಮಿಯೊಳಗಡೆ ಡೈಜೆಸ್ಟರ್ ಅನ್ನು ನಿರ್ಮಾಣ ಮಾಡಿರುತ್ತಾರೆ. ಏಕೆಂದರೆ ಇದಕ್ಕಾಗಿ ಬೇಕಾಗುವ ಉಷ್ಣತೆಯನ್ನ ಕಾಪಾಡಿಕೊಳ್ಳಬಹುದು. ಬಯೋಡೈಜೆಸ್ಟರ್ಗಳನ್ನು ಪ್ರಮುಖವಾಗಿ ಎರಡು ರೀತಿಯಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ಸ್ಥಿರಡೋಮ್, ಅಂದರೆ ಈ ರೀತಿಯ ಬಯೋಡೈಜೆಸ್ಟರ್ಗಳಲ್ಲಿ ಅನಿಲದ ಒತ್ತಡ ಸ್ಥಿರವಾಗಿರುವುದಿಲ್ಲ, ಅಂದರೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತದೆ. ಇದನ್ನು ಇಟ್ಟಿಗೆಗಳಿಂದ ಕಟ್ಟಿರುತ್ತಾರೆ ಹಾಗೂ ಬೇರೆ ಬಯೋಡೈಜೆಸ್ಟರ್ಗಳಿಗೆ ಕಂಪೇರ್ ಮಾಡಿದರೆ ನಿರ್ಮಾಣ ಮಾಡುವ ಖರ್ಚು ಕಡಿಮೆ ಇರುತ್ತದೆ. ನಂತರ ಎರಡನೇ ರೀತಿಯ ಬಯೋಡೈಜೆಸ್ಟರ್ ಅಂದರೆ ಫ್ಲೋಟಿಂಗ್ ಡೋಮ್ ಅಂತ ಏನು ಕರಿತೀವಿ, ಈ ರೀತಿಯ ಬಯೋಡೈಜೆಸ್ಟರ್ಗಳಲ್ಲಿ ಅನಿಲದ ಒತ್ತಡ ಸ್ಥಿರವಾಗಿರ್ತದೆ, ಅಂದರೆ ನಮಗೆ ಒಂದೇ ರೀತಿಯಾಗತಕ್ಕಂಥ ನಮಗೆ ಗ್ಯಾಸು ಸಿಗ್ತಾ ಇರ್ತದೆ. ಇದನ್ನು ಸ್ಟೀಲ್ ಪ್ಲಾಸ್ಟಿಕ್ಗಳಿಂದ ಮಾಡಿರುತ್ತಾರೆ. ನಿರ್ಮಾಣದ ಖರ್ಚು ಶೇಕಡ 20-30% ಹೆಚ್ಚಾಗಿರುತ್ತದೆ. ಇನ್ನು ಎರಡನೇ ಸಾರಿಗೆ ವಿಂಗಡಿಸಿದಾಗ ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಬ್ಯಾಚ್ ಟೈಪ್ ಎಂದು ಹಾಗೂ ನಿರಂತರ ಬಯೋಗ್ಯಾಸ್ ಪ್ಲಾಂಟ್ಗಳೆಂದು ವಿಂಗಡಿಸಲಾಗಿದೆ. ಬ್ಯಾಚ್ ಟೈಪ್ ಎಂದರೆ ಒಂದು ಬಾರಿ ಜೈವಿಕ ರಾಶಿಯನ್ನು ಹಾಕಿದರೆ ನಮಗೆ 20 ದಿನಗಳ ನಂತರ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಅದು ನಮಗೆ 45 ದಿನಗಳವರೆಗೆ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ತದನಂತರ ಆ ಮಿಶ್ರಣವನ್ನು ನಾವು ಗೊಬ್ಬರವಾಗಿ ಉಪಯೋಗಿಸಿಕೊಳ್ಳಬಹುದು. ಇನ್ನು ಎರಡನೇ ಬಯೋಡೈಜೆಸ್ಟರ್ ಅಂದರೆ ಇದರಲ್ಲಿ ನಾವು ನಿರಂತರವಾಗಿ ನಾವು ಜೈವಿಕ ರಾಶಿಯನ್ನು ಹಾಕ್ತಾ ಇರಬೇಕಾಗ್ತದೆ. ಬಯೋಡೈಜೆಸ್ಟರ್ಗಳು ಪ್ರಮುಖವಾಗಿ ಕಬ್ಬಿಣದಿಂದ ಮಾಡಿದ ಫ್ಲೋಟಿಂಗ್ ಡ್ರಮ್ ಅಥವಾ ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿರುತ್ತವೆ. ಸಿಲಿಂಡರ್ ಆಕಾರದಲ್ಲಿರುವ ಡೈಜೆಸ್ಟರ್ ಕೋಣೆಯನ್ನು ಹೊಂದಿದ್ದು ಈ ಕೋಣೆಯಲ್ಲಿ ಜೈವಿಕ ರಾಶಿಯು ಮೀಥೇನ್ ಅನಿಲವಾಗಿ ಬಿಡುಗಡೆಗೊಳ್ಳುತ್ತದೆ. ಒಳಕೊಳವೆಯ ಮೂಲಕ ಜೈವಿಕ ರಾಶಿಯನ್ನು ಡೈಜೆಸ್ಟರ್ ಒಳಗಡೆ ಹಾಕಲಾಗುತ್ತದೆ ಹಾಗೂ ಹೊರೆ ಕೊಳವೆಯ ಮೂಲಕ ಜೈವಿಕ ರಾಶಿಯ ಉತ್ಪನ್ನವನ್ನು ಹೊರಹಾಕಲಾಗುತ್ತದೆ. ಅಂದರೆ ಗೋಣೆಗಳ ಹಾಕಿದ ಮೇಲೆ ಆ ಮಿಶ್ರಣದಲ್ಲಿರತಕ್ಕಂಥ ಜೈವಿಕ ರಾಶಿಯು ನೀರಿನೊಂದಿಗೆ ಬೆರೆತು ಅನಿಲವನ್ನು ಉತ್ಪಾದನೆಗೊಳ್ಳಲು ಸಹಾಯ ಮಾಡುತ್ತದೆ. ನಂತರ ಅನಿಲ ಸಂಗ್ರಹ ತೊಟ್ಟಿಯಿಂದ ಅನಿಲವನ್ನು ಪಡೆದು ಉಪಯೋಗಿಸಿಕೊಳ್ಳಬಹುದು. ವಿವಿಧ ರೀತಿಯ ಜೈವಿಕ ರಾಶಿಯ ಅನುಗುಣವಾಗಿ 20 ದಿನಗಳ ನಂತರ ಅನಿಲ ಬಿಡುಗಡೆಗೊಳ್ಳಲು ಪ್ರಾರಂಭಿಸುತ್ತದೆ ಹಾಗೂ 45 ದಿನಗಳವರೆಗೆ ಅನಿಲ ಉತ್ಪಾದನೆಗೊಳ್ಳುತ್ತದೆ. ನಂತರ ಜೈವಿಕ ಅನಿಲವು ಅಡಿಗೆ ಮಾಡಲು ಒಬ್ಬ ವ್ಯಕ್ತಿಗೆ 1 ದಿನಕ್ಕೆ 0.24 ಮೀಟರ್ ಕ್ಯೂಬ್ರಷ್ಟು ಬೇಕಾಗುತ್ತದೆ. ನಂತರ 100 ಕ್ಯಾಂಡಲ್ ಬಲ್ಬ್ ಉರಿಸಲು 1 ತಾಸಿಗೆ ನಮಗೆ 0.13 ಮೀಟರ್ ಕ್ಯೂಬ್ನಷ್ಟು ಬೇಕಾಗುತ್ತದೆ. ಅದೇ ರೀತಿಯಾಗಿ 1 ಕಿಲೋವ್ಯಾಟ್ ಅವರ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ನಮಗೆ 0.75 ಮೀಟರ್ ಕ್ಯೂಬ್ನಷ್ಟು ಬೇಕಾಗುತ್ತದೆ. ಪ್ರತಿದಿನ 1 ಎತ್ತಿನಿಂದ 10 ಕೆಜಿಯಷ್ಟು ಸಗಣಿಯನ್ನು ನಾವು ಪಡೆಯಬಹುದು. ಅಂದರೆ 1 ಎತ್ತಿನಿಂದ ಪ್ರತಿದಿನಕ್ಕೆ ನಾವು 0.36 ಮೀಟರ್ ಕ್ಯೂಬ್ ಅನಿಲವನ್ನು ಪಡೆಯಬಹುದು. ಅದೇ ರೀತಿಯಾಗಿ ಪ್ರತಿದಿನ 1 ಎಮ್ಮೆಯಿಂದ 15 ಕೆಜಿಯಷ್ಟು ಸಗಣಿಯನ್ನು ಪಡೆಯಬಹುದು. ಅಂದರೆ ಪ್ರತಿದಿನಕ್ಕೆ 1 ಎಮ್ಮೆಯಿಂದ 0.54 ಮೀಟರ್ ಕ್ಯೂಬ್ ಅನಿಲವನ್ನು ಪಡೆಯಬಹುದು. 5 ಜನರ ಕುಟುಂಬಕ್ಕೆ 3 ಮೀಟರ್ ಕ್ಯೂಬ್ ಸಾಮರ್ಥ್ಯದ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ 15 ಜನರ ಕುಟುಂಬಕ್ಕೆ 8-10 ಮೀಟರ್ ಸಾಮರ್ಥ್ಯದ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. ಆದರೆ ಸಮುದಾಯ ಮಟ್ಟದಲ್ಲಿ 25 ಮೀಟರ್ ಕ್ಯೂಬ್ ಹೆಚ್ಚಿನ ಸಾಮರ್ಥ್ಯದ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. 2 ಮೀಟರ್ ಕ್ಯೂಬ್ ಸಾಮರ್ಥ್ಯದ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ನಮಗೆ ಅಂದಾಜು 14,000 ರೂಪಾಯಿಗಳು ತಗಲುತ್ತದೆ. 3 ಮೀಟರ್ ಕ್ಯೂಬ್ ಸಾಮರ್ಥ್ಯದ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ಅಂದಾಜು 16,500 ರೂಗಳು ತಗಲುತ್ತದೆ. ಅದೇ ರೀತಿಯಾಗಿ 4 ಮೀಟರ್ ಕ್ಯೂಬ್ ಸಾಮರ್ಥ್ಯದ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ಅಂದಾಜು 22,000 ರೂಪಾಯಿಗಳು ತಗಲುತ್ತದೆ. 6 ಮೀಟರ್ ಕ್ಯೂಬ್ ಸಾಮರ್ಥ್ಯದ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ಅಂದಾಜು 30,000 ರೂಪಾಯಿಗಳು ತಗಲುತ್ತವೆ. ಅದೇ ರೀತಿಯಾಗಿ 8 ಮೀಟರ್ ಕ್ಯೂಬ್ ಸಾಮರ್ಥ್ಯದ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ಅಂದಾಜು 35,000 ರೂಗಳು ತಗಲುತ್ತದೆ. ನಾವು ಇವಾಗ ಜೈವಿಕ ಅನಿಲದ ಬಳಕೆಯಿಂದಾಗುವ ಅನುಕೂಲಗಳನ್ನು ನೋಡೋಣ. ಮೊದಲನೆಗೆ ಜೈವಿಕ ಅನಿಲದಲ್ಲಿ ಉಪಯೋಗಿಸಿರುವ ಸಗಣಿಯನ್ನು ಹೊಲಗಳಿಗೆ ಮರುಬಳಕೆಯನ್ನು ಮಾಡಬಹುದು. ಏಕೆಂದರೆ ಈ ಸಗಣಿಯು ತುಂಬಾ ಸಾರಜನಕ ಪೋಷಕಾಂಶಗಳನ್ನು ಹೊಂದಿದ್ದು ಹೊಲಗಳ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ, ಅದೇ ರೀತಿಯಾಗಿ ಗಿಡಗಳ ಹಸಿರಾಗಿರುವಂತೆ ನೋಡಿಕೊಳ್ಳುತ್ತದೆ. ಎರಡನೇ ಅನುಕೂಲ, ಈ ಒಂದು ಜೈವಿಕ ಅನಿಲದಿಂದ ಇದನ್ನು ಅಡಿಗೆ ಮಾಡಲು ಉಪಯೋಗಿಸಬಹುದು, ಬೆಳಕನ್ನು ಪಡೆಯಲು ಉಪಯೋಗಿಸಬಹುದು, ನೀರನ್ನು ಕಾಯಿಸಲು ಕೂಡ ಉಪಯೋಗಿಸಿಕೊಳ್ಳಬಹುದು. ಜೈವಿಕ ಅನಿಲದಿಂದ ಡೀಸೆಲ್ ಇಂಜಿನ್ ಅನ್ನು ಕೂಡ ಓಡಿಸಬಹುದು. ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಈ ಒಂದು ಅನಿಲದಿಂದ ನಾವು ಡೀಸೆಲ್ ಇಂಜಿನ್ ಕೂಡ ಓಡಿಸಬಹುದು. ಈ ಒಂದು ಜೈವಿಕ ಅನಿಲದಿಂದ ಕೃಷಿಗೆ ಹಾಗೂ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಬಳಕೆಗೆ ಶಕ್ತಿಯನ್ನ ಉಪಯೋಗಿಸಿಕೊಳ್ಳಬಹುದು. ನಂತರ ಜೈವಿಕ ಅನಿಲವು ಒಂದು ಹೊಗೆರಹಿತವಾಗಿದ್ದು ಗ್ರಾಮೀಣ ಮಹಿಳೆಯರ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳನ್ನು ಇದು ತಡೆಗಟ್ಟುತ್ತದೆ. ಹಸಿರು ಮನೆಯ ಪರಿಣಾಮದ ಅನಿಲಗಳನ್ನು ನಿವಾರಿಸುತ್ತದೆ. ಏಕೆಂದರೆ ಪೆಟ್ರೋಲ್, ಡೀಸೆಲ್ ಹಾಗೂ ಕಲ್ಲಿದ್ದಲುಗಳನ್ನು ಈ ಪರ್ಯಾಯ ಇಂಧನ ಶಕ್ತಿಯಾಗಿ ನಾವು ಜೈವಿಕ ಅನಿಲವನ್ನು ಉಪಯೋಗಿಸಿದರೆ ಹಸಿರು ಮನೆ ಪರಿಣಾಮದ ಅನಿಲಗಳನ್ನು ನಿವಾರಿಸಬಹುದು. ಕೊನೆಯದಾಗಿ, ಕೃಷಿ ತ್ಯಾಜ್ಯಗಳನ್ನು ಜೈವಿಕ ಅನಿಲ ಉತ್ಪಾದನೆಗೆ ಬಳಸಿಕೊಳ್ಳುವುದರಿಂದ ಅದರಿಂದ ಆಗುವ ದುರ್ವಾಸನೆಯನ್ನು ತಡೆಗಟ್ಟಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಿಗೆ ಭೇಟಿ ನೀಡಿ. ಮೊಬೈಲ್ ಸಂಖ್ಯೆ 9739780884. ಧನ್ಯವಾದಗಳು. ಇದುವರೆಗೆ ವಿ ರಾಘವೇಂದ್ರ ಅವರಿಂದ ಜೈವಿಕ ಅನಿಲ ಉತ್ಪಾದನೆ ಮತ್ತು ಬಳಸುವ ತಂತ್ರಜ್ಞಾನಗಳು ಕುರಿತು ಮಾಹಿತಿಯನ್ನ ಕೇಳಿದ್ರಿ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಅಡಿ ಜಿಲ್ಲಾದ್ಯಂತ ಸೆಪ್ಟೆಂಬರ್ 6 ರಿಂದ ಸೆಪ್ಟೆಂಬರ್ 15 ರವರೆಗೆ ಕಂದು ರೋಗ ನಿಯಂತ್ರಣ ಲಸಿಕೆಯನ್ನು 4 ರಿಂದ 8 ತಿಂಗಳವರೆಗಿನ ಹೆಣ್ಣು ಕರುಗಳಿಗೆ ಉಚಿತವಾಗಿ ಹಾಕಲಾಗುತ್ತದೆ. ಲಸಿಕೆದಾರರು ತಮ್ಮ ಮನೆ ಬಾಗಿಲಲ್ಲಿ ತಮ್ಮ ಕರುಗಳಿಗೆ ಕಿವಿಯೋಳೆ ಅಳವಡಿಸಿ ನೋಂದಣಿ ಮಾಡಿಕೊಂಡು ಲಸಿಕೆ ಹಾಕುತ್ತಾರೆ. ಕಂದು ರೋಗವು ಪ್ರಾಣಿಜನ್ಯ ರೋಗವಾಗಿದ್ದು ಗರ್ಭಿಣಿ ರಾಸುಗಳು 6 ತಿಂಗಳ ನಂತರ ಕಂದು ಹಾಕಬಹುದು. ಅವುಗಳ ಗರ್ಭಸ್ರಾವದಿಂದ ಮತ್ತು ಹಸಿ ಹಾಲನ್ನು ಹಾಗೆಯೇ ಉಪಯೋಗಿಸುವುದರಿಂದ ಮನುಷ್ಯರಿಗೂ ಸಹ ಹರಡಬಹುದು. ಸದರಿ ಕಾರ್ಯಕ್ರಮಕ್ಕೆ ಎಲ್ಲಾ ರೈತರು ಹಾಗೂ ಸಾರ್ವಜನಿಕರು ಸಹಕರಿಸಿ ತಮ್ಮ ಹೆಣ್ಣು ಕರುಗಳಿಗೆ ನಿಗದಿಪಡಿಸಿದ ಸಮಯದಲ್ಲಿ ಲಸಿಕೆ ಹಾಕಿಸಿಕೊಂಡು ಕಾರ್ಯಕ್ರಮದ ಪ್ರಯೋಜನ ಪಡೆಯಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಪಶು ವೈದ್ಯಕೀಯ ಸಂಸ್ಥೆಯನ್ನು ಸಂಪರ್ಕಿಸಲು ಡಾ ಶಿವಣ್ಣ ಉಪನಿರ್ದೇಶಕರು, ಆಡಳಿತ ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ರಾಯಚೂರು ಅವರು ವಿನಂತಿಸಿಕೊಂಡಿದ್ದಾರೆ. ಈಗ ಕೇಳಿ ರಾಯಚೂರು ತಾಲೂಕಿನ ಪಲಕಂದೊಡ್ಡಿ ಗ್ರಾಮದ ಬಸವರಾಜ್ ಅವರ ಡೊಣ್ಣೆ ಮೆಣಸಿನಕಾಯಿ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದ ರೈತರು ಬಸವರಾಜ್ ಅಂತ ಹೇಳಿ, ಇವರು ರಾಯಚೂರು ತಾಲೂಕಿನ ಪಲಕನದೊಡ್ಡಿ ಗ್ರಾಮದ ರೈತರು, ತರಕಾರಿ ರೈತರು. ಒಣ ಬೇಸಾಯನೂ ಇದೆ, ಮುಖ್ಯವಾಗಿ ಇವರು ತರಕಾರಿಯನ್ನೇ ಮುಖ್ಯ ವೃತ್ತಿಯನ್ನಾಗಿ ಮಾಡಿಕೊಂಡವರು. ಪ್ರತಿ ವರ್ಷವೂ ಕೂಡ ವಿವಿಧ ಮಾದರಿಯ ತರಕಾರಿಗಳನ್ನು ಬೆಳೀತಾರೆ. ಅಂತಂದರೆ ನೀರಾವರಿಯನ್ನು ಮಾಡಿಕೊಂಡು, ಹನಿ ನೀರಾವರಿ ಜೊತೆಗೆ ಮಲ್ಚಿಂಗ್ ಪೇಪರನ್ನು ಹಾಕ್ಕೊಂಡು ಒಂದು ವ್ಯವಸ್ಥಿತವಾದಂತಹ ಒಂದು ತರಕಾರಿ ಬೇಸಾಯವನ್ನು ಇವರು ಮಾಡಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಒಂದು 3 ಎಕರೆ ಪ್ರದೇಶದಲ್ಲಿ ಈ ಡೊಣ್ಣೆ ಮೆಣಸಿನಕಾಯಿ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಬೆಳೆ, ಕಟಾವು ನಡೆದಿದೆ, ಮಾರುಕಟ್ಟೆ ಹೇಗೆ ಸಾಕ್ತಾಯಿದೆ, ಯಾವ ರೀತಿಯಾಗಿ ಅವರು ಬೇಸಾಯವನ್ನು ಸ್ಟಾರ್ಟ್ ಮಾಡಿದರು, ಯಾವ ತಳಿಗಳನ್ನು ಹಾಕ್ಕೊಂಡ್ರು, ಹೇಗೆ ಈ ಒಂದು ಕ್ಯಾಪ್ಸಿಕಮ್ ಬೆಳೆಯನ್ನು ನಿರ್ವಹಣೆ ಮಾಡ್ತಿದ್ದಾರೆ ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವರಾಜ್ ಪಲಕಂದೊಡ್ಡಿ ಅವರಿಂದ ತಿಳ್ಕೊಳ್ಳೋಣ. ಬಸವರಾಜ್ ಅವರೇ, ಕ್ಯಾಪ್ಸಿಕಮ್ ಬೆಳೆ ತುಂಬ ಸಮೃದ್ಧವಾಗಿ ಬೆಳೆದಿದೆ. ಪ್ರತಿ ಗಿಡಕ್ಕೂ ಕೂಡ 1 ಕೆಜಿ, 1.5 ಕೆಜಿ, 1 ಕೆಜಿ ಹೀಗೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಅದರ ಒಂದು ಗುಣಮಟ್ಟವು ಕೂಡ ಚೆನ್ನಾಗಿದೆ. ಯಾಕೆ ಈ ಕ್ಯಾಪ್ಸಿಕಮ್ ಬೆಳೆಗೆ ತಾವು ಬಂದ್ರಿ? ನನ್ನ ಹೆಸರು ಬಸವರಾಜ್ ಅಂತೇಳಿ, ಪಲಕಂದೊಡ್ಡಿ ಗ್ರಾಮ. ನಾವು ಮುಖ್ಯವಾಗಿ ಎಲ್ಲ ಥರ ತರಕಾರಿನೂ ಬೆಳಿತೀವಿ, ಕ್ಯಾಪ್ಸಿಕಮ್ ಅಂತ ಇಲ್ಲ ಸರ್. ಎಲ್ಲ ಬದನೆ ಆಗಿರ್ಬೋದು, ಟೊಮಾಟೊ, ಗ್ರೀನ್ ಚಿಲ್ಲಿ, ಕ್ಯಾಲಿಫ್ಲವರು, ಕ್ಯಾಬೇಜು, ಅದೇ ಥರ ಕ್ಯಾಪ್ಸಿಕಮ್ನು ಬೆಳೀತಿದ್ವಿ. ತರಕಾರಿ ಮೇಲೆ ಎಲ್ಲ ಥರ ತರಕಾರಿ ಇರಬೇಕಂತ ನಮ್ಮ ಉದ್ದೇಶ. ಆ ಉದ್ದೇಶದ ಕ್ಯಾಪ್ಸಿಕಮ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷ ಬೆಳೀತಾ ಇದ್ವಿ. ಮೊದಲೆಲ್ಲ ನೆಟ್ ಹೌಸಲ್ಲಿ ಬೆಳೀತಾ ಇದ್ವಿ. ನೆಟ್ ಹೌಸ್ ಆದಮೇಲೆ ಓಪನ್ ಫೀಲ್ಡ್ನಲ್ಲೂ ಟ್ರೈ ಮಾಡಿದ್ವಿ. ಓಪನ್ ಫೀಲ್ಡಲ್ಲೂ ಚೆನ್ನಾಗಿ ಬರ್ತಾ ಇದೆ. ಹಸಿರು ಮೆಣಸಿನಕಾಯಿಗಿಂತ ಸ್ವಲ್ಪ ರೋಗ ಜಾಸ್ತಿ ಇದಕ್ಕೆ. ಅಂದರೆ ಇದು ಮಾರ್ಕೆಟ್ ರೇಟ್ ಚೆನ್ನಾಗಿರುತ್ತಂತ ನಾವು ಮಾಡ್ಕೊಂಬಂದಿದ್ವಿ. ಎಲ್ಲ ತರಕಾರಿಗಿಂತ ಸ್ವಲ್ಪ ವಿಭಿನ್ನ ಇದು, ಎಲ್ಲರೂ ಬೆಳೆಸೋದಿಲ್ಲಲ್ಲ ಸ್ವಲ್ಪ, ಹಂಗಾಗಿ ಮಾರ್ಕೆಟ್ ರೇಟ್ನು ಚೆನ್ನಾಗಿರುತ್ತೆ. ಆದರೆ ಈ ವರ್ಷ ಸ್ವಲ್ಪ ರೇಟ್ ಕಡಿಮೆ ಇದೆ, ಯಾಕಂದರೆ ಸ್ವಲ್ಪ ಬೇರೆ ಕಡೆ ಮಾಲ್ ಜಾಸ್ತಿ ಇದೆ. ಹಂಗಾಗಿ ಮಾರ್ಕೆಟ್ ರೇಟ್ ಸ್ವಲ್ಪ ಕಡಿಮೆ ಇದೆ. ಪರವಾಗಿಲ್ಲ, ಬೆಳೆ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ. ಒಳ್ಳೆಯದು ಬಸವರಾಜ್ ಅವರೇ, ಬೇರೆ ಬೆಳೆಗಳನ್ನು ಕೂಡ ತಾವು ಬೆಳಿತೀರಿ, ನೋಡ್ತಾ ಇದ್ದೀವಿ. ತಾವು ಈ ಭಾಗದಲ್ಲಿ ಹೆಸರುವಾಸಿಯಾಗಿರುವಂತಹ ಒಂದು ತರಕಾರಿ ಬೆಳೆಗಾರರು. ಈಗ ನಾವು ಕ್ಯಾಪ್ಸಿಕಮ್ ಬಗ್ಗೆ ಮಾತನಾಡುವಾಗ ಯಾವ ಒಂದು ತಳಿಯನ್ನು ತಾವು ಆಯ್ಕೆ ಮಾಡ್ಕೊಂಡ್ರಿ? ಕ್ಯಾಪ್ಸಿಕಮ್ ನೋಡಿ ಸರ್, ಇಂಡಸ್ ಅಂತೇಳಿ ಸರ್, ಇಂಡಸ್ ವೆರೈಟಿನ ನಾವು ಸೆಲೆಕ್ಟ್ ಮಾಡಿವಿ. ಇದರಲ್ಲಿ ಬೆಳಗಾವ್ ಪಾಪ್ಟಿ ಅಂತಾರೆ ಇದನ್ನು, ಇಂಡಸ್ ಕಂಪ್ನಿಯಲ್ಲಿ ಬೆಳಗಾವ್ ಪಾಪ್ಟಿ ವೆರೈಟಿನ ಹಾಕ್ಕೊಂಡಿದ್ದೀವಿ. ಅವು ಮೀಡಿಯಂ ಸೈಜ್ ಬರ್ತದೆ ಸರ್, ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇದೆ. ಅದಕ್ಕೆ ಮೊದಲೆಲ್ಲ ಇಂದ್ರ ಅವೆಲ್ಲ ಬೆಳೀತಾ ಇದ್ದೀವಿ, ಇಂದ್ರಕ್ಕೆ ಸೈಜ್ ದಪ್ಪ ಆಗೋದ್ರಿಂದ ಮಾರ್ಕೆಟಲ್ಲಿ ಬೇಡಿಕೆ ಕಡಿಮೆ. ಇದು ಸ್ವಲ್ಪ ಮೀಡಿಯಂ ಸೈಜ್ ಕರೆಕ್ಟ್ ಸೈಜ್ ಬರೋದ್ರಿಂದ ಇದನ್ನೇ ಜನ ಲೈಕ್ ಮಾಡ್ತಾರೆ. ಇದು ಒಂದು ಕಾಯಿ ಬಂತು 100-150 ಗ್ರಾಮ್ ಹಂಗೆ ಬರ್ತದೆ ಅದು ಮಾರ್ಕೆಟಲ್ಲಿ. ಯಾಕಂದರೆ 1 ಕೆಜಿ ತಗೊಂಬೋರಿಗೂ ಸ್ವಲ್ಪ ಜಾಸ್ತಿ ಕಾಣಬೇಕು. ಇಂದ್ರ ವೆರೈಟಿ ಮೊದಲು ಬೆಳೆಸಿದ್ವಿ, ಒಂದು ಕಾಯಿ ಬಂತು 250 ಗ್ರಾಮ್ ಬರ್ತಿತ್ತು, ಒಂದು 4 ಹಾಕಿದರೆ 1 ಕೆಜಿ ಆಗ್ತಿತ್ತು. ಆದ್ದರಿಂದ ಇವು ಮಾರ್ಕೆಟ್ ಹಿಡಿತಾ ಇಲ್ಲ, ಅದು ಮೊದಲು ಅವಾಗ ಮೊದಲು ಹೋಗ್ತಿತ್ತು, ಈಗ ಅದು ಇಲ್ಲ. ಈಗ ಈ ವೆರೈಟಿ ಚೆನ್ನಾಗಿ ರನ್ನಿಂಗ್ ಇದೆ. ಈಗ ಪ್ರಾರಂಭದಲ್ಲಿ ಬೀಜಗಳನ್ನು ಆಯ್ಕೆ ಮಾಡಿಕೊಂಡ್ರಿ, ನಂತರ ಸಸಿಗಳನ್ನು ಹೇಗೆ ಸಿದ್ಧತೆ ಮಾಡಿಕೊಂಡ್ರಿ, ಅದನ್ನು ಹೇಗೆ ನಾಟಿಯನ್ನು ಆರಂಭಿಸಿದ್ರಿ? ಸರ್, ಮೊದಲು ಬೀಜ ತರಿಸಿದ್ವಿ ಸರ್, ಇದನ್ನು ಬೀಜನ ಬೆಳಗಾವಿಯಿಂದ ಬೀಜ ತರಿಸಿದ್ವಿ. ಅದನ್ನು ನರ್ಸರಿ ಕೊಟ್ಟಿದ್ವಿ ಬೆಳೆಸೋದಕ್ಕೆ. ಅದು 1 ತಿಂಗಳ ಆದ ತಕ್ಷಣ ಸಸಿ ಬಂದಮೇಲೆ ಬೆಡ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಮೊದಲೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಭೂಮಿ ಸಿದ್ಧ ಮಾಡಿಕೊಂಡು ಅದಕ್ಕೆ ಡ್ರಿಪ್ ಲೈನ್ ಹಾಕ್ಕೊಂಡು ಮಲ್ಚಿಂಗ್ ಹಾಕ್ಕೊಂಡು 1 ತಿಂಗಳ ಸಸಿನ ತಂದು ನಾಟಿ ಮಾಡಿದ್ವಿ. ಇದರಲ್ಲಿ ಬೆಡ್ ಪ್ರಿಪ್ರೇಷನ್ ಮಾಡೋ ಮುಂದೆ ಬೆಡ್ಡಿಗೆ DAP, ಬೇವಿನಿಂಡಿ ಎಲ್ಲ ಬೆಡ್ ಪ್ರಿಪ್ರೇಷನ್ ಮಾಡಿ, ಟ್ರೈಕೋಡರ್ಮ ಎಲ್ಲ ಬೆಡ್ಡಿಗೆ ಹಾಕಿ ಪ್ರಿಪ್ರೇಷನ್ ಮಾಡಿದ ಮೇಲೆ ಮಲ್ಚಿಂಗ್ ಹಾಕಿ ಅದನ್ನು ಸಸಿ ನಾಟಿ ಮಾಡಿದ್ವಿ. ಈಗ ಬಸವರಾಜ್ ಅವರು, ಈಗ ಏರು ಮಾಡಿ ಬೆಡ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ರಿ, ಅದನ್ನು ನಾಟಿ ಮಾಡಿ ಅಂತ ಹೇಳಿದ್ರಿ, ಏನು ವ್ಯತ್ಯಾಸ ಇದೆ ಹಾಗೆ ನಾಟಿ ಮಾಡೋದ್ರಿಂದ, ಹಾಗೆಯೇ ಈ ಬೆಡ್ಡನ್ನು ಮಾಡೋದ್ರಿಂದ, ಎತ್ತರವಾಗಿ ಈ ಸಸಿಗಳನ್ನು ನಾಟಿ ಮಾಡೋದ್ರಿಂದ? ಬೆಡ್ ಪ್ರಿಪ್ರೇಷನ್ ನಾರ್ಮಲ್ಲಾಗಿ ಗ್ರೌಂಡ್ ಲೆವೆಲ್, ಭೂಮಿ ಲೆವೆಲ್ ಮಾಡಿದ್ರೆ ಜಾಸ್ತಿ ಮಳೆ ಗಿಳಿಯಾದಾಗ ನೀರು ನಿಂತು ಸಸಿಗಳಿಗೆ ಕೊಳೆ ರೋಗ ಅದು ಬರ್ತಾ ಇರ್ತದೆ. ಏರು ಮಾಡಿ ಮಾಡೋದ್ರಿಂದ ನಮ್ಗೆ ಮಳೆ ನೀರು ಎಷ್ಟು ಬಂದ್ರೂ ಕೆಳಗಡೆ ಜಾರಿ ಹೋಗಿ ನೀರು ಹಸಿ ಹಿಡಿಯೋದಿಲ್ಲ ಭೂಮಿ. ಅವಾಗಿಂದ ಅವಾಗ ಭೂಮಿ ಆರೋದ್ರಿಂದ ಕೊಳೆ ರೋಗ, ಬೇರೆ ಥರದ ರೋಗಗಳು ಯಾವೂ ಬೇರೆ ರೋಗ ಯಾವೂ ಬರೋದಿಲ್ಲ. ಅದೇ ಥರ ಮಲ್ಚಿಂಗ್ ಹಾಕೋದ್ರಿಂದ ನೀರು ಮಳೆ ಬಂದ್ರೂ ಮಣ್ಣಿನ ಸವಕಳಿ ಆಗೋದಿಲ್ಲ, ಮತ್ತು ಮಳೆ ಇಲ್ಲದೆ ಇರುವಾಗ ನೀರಿಂದ ಅಭಾವ ನೀಗಿಸ್ತದೆ. ಯಾಕಂದರೆ ಕೆಳಗಡೆ ಹಸಿ ಹಂಗೆ ಇರೋದ್ರಿಂದ ಎವಾಪರೇಷನ್ ಆಗೋದಿಲ್ಲ ನೀರು. ಮಳೆ ಇಲ್ಲದೆ ಇರುವಾಗೂ ಎವಾಪರೇಷನ್ ಆಗೋದಿಲ್ಲ. ಮಳೆ ಜಾಸ್ತಿ ಆದ್ರೂ ಕೊಚ್ಕೊಂಡು ಹೋಗೋದಾಗಲಿ, ಮಳೆ ಜಾಸ್ತಿ ಆಗಿ ರೋಗ ಬರೋದಾಗಲಿ ಯಾವ ಸಮಸ್ಯೆ ಇರೋದಿಲ್ಲ. ಈಗ ತಾವು ಬೆಡ್ ಪ್ರಿಪ್ರೇಷನ್ ಮಾಡಿಕೊಂಡು ನಾಟಿಯನ್ನು ಮಾಡಿದಿರಿ, ಈಗ ಪ್ರತಿ ಬೆಡ್ಡಿಗೆ ಎಷ್ಟು ಗಿಡಗಳು ಕೂಡ್ತವೆ, ಜೊತೆಗೆ ಯಾವ ರೀತಿಯಲ್ಲಿ ಒಂದು ಬೆಡ್ಡಿಗೆ ಒಂದೇ ಲೈನ್ ಬರ್ತದೋ ಅಥವಾ ಡಬಲ್ ಲೈನ್ ಬರ್ತದೋ, ಅದನ್ನು ಹೇಗೆ ಜಿಗ್ಜಾಮ್ ಮಾಡ್ತಿರೋ ಅಂತರ ಹೇಗೆ ಥರ ನೋಡಿ ಸರ್? ಬ್ರೆಡ್ ಪ್ರಿಪ್ರೇಷನ್ ಮಾಡಿ ಮುಂದೆ ಪ್ಲಾನ್ ಮಾಡಿಕೊಂಡು ಬೆಡ್ಡಿಂದ ಬೆಡ್ಡಿಗೆ ನಾವು 5 ಫೀಟ್ ಇರೋ ಥರ ನೋಡಿ ಸರ್, 5-5.5 ಫೀಟ್ ಬೆಡ್ಡಿನ ಮೇಲೆ ಸೆಂಟ್ರಲ್ಲಿ ಲ್ಯಾಟ್ರಲ್ ಹಾಕಿ ಮಲ್ಚಿಂಗ್ ಹಾಕಿ ಮಲ್ಚಿಂಗಿಗೆ 2 ಕಡೆ ಹೋಲ್ ಹೊಡಿತೀವಿ ಸರ್. ಜಿಗ್ಜಾಗಲ್ಲಿ ಸಸಿಯಿಂದ ಸಸಿಗೆ 2 ಫೀಟು ಒಂದು ಸೈಡು, ಮತ್ತು ಇನ್ನೊಂದು ಸೈಡ್ ಅಪೋಸಿಟಲ್ಲಿ ಅದನ್ನು ಸಸಿಯಿಂದ ಸಸಿಗೆ 2 ಫೀಟು ಆ ಥರ ಲೆಕ್ಕದ ಮೇಲೆ ಒಂದು ಸಾಲಿಂದ ಸಾಲಿಗೆ 5.5 ಫೀಟ್ ಇರ್ತದೆ ಸರ್. ಲ್ಯಾಟ್ರಲ್ ಟು ಲ್ಯಾಟ್ರಲ್ ಒಂದು ಲ್ಯಾಟ್ರಲ್ಗೆ ಮಲ್ಚಿಂಗ್ ಪೇಪರ್ಗೆ 2 ಕಡೆ ಹೋಲ್ ಹೊಡೆದು ಜಿಗ್ಜಾಗಲ್ಲಿ ನಾಟಿ ಮಾಡ್ತೀವಿ ಸರ್. ಈಗ ತಾವು ಮಲ್ಚಿಂಗ್ ಪೇಪರ್ ಹಾಕಿದ್ರಿ, ಆರಂಭದಲ್ಲೇ ಮಲ್ಚಿಂಗ್ ಪೇಪರ್ ಹಾಕಿದ್ರು ಅಥವಾ ಈ ಸಣ್ಣ ಸಸಿಗಳನ್ನು ನರ್ಸರಿಯಿಂದ ತಂದ ತಕ್ಷಣ ಆಮೇಲೆ ನಾಟಿ ಮಾಡಿ ಆಮೇಲೆ ನೀವು ಈ ಮಲ್ಚಿಂಗ್ ಪೇಪರ್ನ ಹಾಕಿದ್ರಿ? ಇಲ್ಲ ಸರ್, ಅದು ಮೊದಲು ನಾವು ಬೆಡ್ ಪ್ರಿಪ್ರೇಷನ್ ಮಾಡಿದ ತಕ್ಷಣ ಪೈಪ್ ಹಾಸಿ, ಪೈಪ್ ಹಾಕಿದ ಮೇಲೆ ಮಲ್ಚಿಂಗ್ ಪೇಪರ್ ಹಾಕಿ ಮಲ್ಚಿಂಗ್ ಪೇಪರ್ಗೆ ಹೋಲ್ ಹಾಕಿ ಆನಂತರ ನಾಟಿ ಮಾಡಬೇಕು ಸರ್. ಆಮೇಲೆ ನಾಟಿ ಮಾಡಿದ ಮೇಲೆ ಮಲ್ಚಿಂಗ್ ಪೇಪರ್ ಹಾಕೋದಕ್ಕೆ ಬರೋದಿಲ್ಲ, ಮೊದಲೇ ಎಲ್ಲ ರೆಡಿ ಮಾಡಿಕೊಂಡು ಹೋಲ್ ಹಾಕ್ಕೊಂಡು ಆಮೇಲೆ ಸಸಿ ತಂದು ಹಚ್ಬೇಕು ಸರ್. ಭೂಮಿ ಹಸಿ ಮಾಡಿ ಸಸಿ ತಂದು ಹಚ್ಚಿದ್ದೀವಿ ಸರ್. ಈಗ ನಾಟಿ ಮಾಡಿದ ಮೇಲೆ ಈ ಮೇಲ್ಗೊಬ್ಬರವನ್ನು ಡ್ರಿಪ್ ಮೂಲಕ ಕೊಡೋದಾಗಿರ್ಬೋದು ಅಥವಾ ಈ ಸ್ಪ್ರೇ ಮಾಡೋದಾಗಿರ್ಬೋದು, ಈಗ ನಮ್ಮ ದ್ರವ ರೂಪದ ಗೊಬ್ಬರಗಳು ಕೂಡ ಬಂದಿದ್ದಾವೆ, ಈ ಗೊಬ್ಬರಗಳ ನಿರ್ವಹಣೆ ಹೇಗೆ? ನಾವು ಮಲ್ಚಿಂಗ್ ಪೇಪರ್ ಹಾಕಿಬಿಟ್ಟಿರ್ತೀವಿ, ಡ್ರಿಪ್ ಮೂಲಕ ಕೊಡ್ತೀವೋ ಹೇಗೆ? ಫಸ್ಟ್ ಟೈಮ್ ಅಷ್ಟೇ ಸರ್ DAP ಬೆಡ್ಡಿಗೆ ಹಾಕಿರ್ತೀವಿ ಸರ್. ಅದಾದಮೇಲೆ ಬೆಡ್ಡಿಗೆ ನಾವು ಇನ್ನು ಹಾಕೋಕೆ ಮೇಲ್ಗೊಬ್ಬರ ಕೊಡೋಕೆ ಬರೋದಿಲ್ಲ, ಏನಿದ್ರೂ ಫರ್ಟಿಗೇಷನ್ ಮಾಡಬೇಕು. ಅದನ್ನು ಡ್ರಿಪ್ ಗೊಬ್ಬರ ಬೇರೆ ಸಿಗ್ತದೆ ಸರ್. ಅದರಲ್ಲಿ R19 ಅಂತ ಬರ್ತದೆ, 13045 ಅಂತ ಬರ್ತದೆ, 1261 ಅಂತ ಬರ್ತದೆ, 052234 ಅಂತ ಬರ್ತದೆ, 0050 ಅಂತ ಬರ್ತದೆ. ಈ ಥರದ ಎಲ್ಲ ಸ್ಟೇಜಿಗೆ ತಕ್ಕಂಗೆ ಸರ್ ಗೊಬ್ಬರ ಬಿಟ್ಕೊಂಡು ಹೋಗಬೇಕು. ಚಿಕ್ಕದಿರುವಾಗ ಫಸ್ಟಿಗೆ R19 ಕೊಡ್ತೀವಿ, ಅದ ನಂತರ ಸ್ವಲ್ಪ ಗ್ರೋತ್ ಬರೋ ಮುಂದೆ 1261 ಕೊಡಬೇಕು, ಅದು ಸ್ವಲ್ಪ ಹೈಟ್ ಆದಮೇಲೆ ಇನ್ನೂ ಸ್ವಲ್ಪ ಅದಾದಮೇಲೆ ನೆಕ್ಸ್ಟ್ ಏಜು 052234 ಅಂತ ಕೊಡಬೇಕು. ಅದ ನಂತರ ನೆಕ್ಸ್ಟ್ ಇಳುವರಿ ಕೊಡೋ ಟೈಮ್ನಾಗಿ 0050 ಅಂತ ಬರುತ್ತೆ, ಅದು ಕೊಡಬೇಕು. ಕಟ್ಟಿಂಗ್ ಮಾಡೋ ಟೈಮ್ನಾಗ ಮತ್ತೆ ಮುಂದೋದ್ಮೇಲೆ 1261 ಅಂತ ಬರ್ತದೆ ಸರ್. ಆ ಸ್ಟೇಜಿಗೆ ತಕ್ಕಂಗೆ ನಾವು ಫರ್ಟಿಗೇಷನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಜೊತೆಗೆ ಈಗ ನಿಮ್ಮ ಗಿಡಗಳಲ್ಲಿ ಕಾಯಿ ಆರಂಭವಾಗಿದ್ದಾವೆ, ಕಟ್ಟಿಂಗ್ ನಡೀತಿದೆ, ಮಾರ್ಕೆಟ್ಗೆ ಹೋಗ್ತಾ ಇದೆ, ಎಷ್ಟು ದಿನಗಳಲ್ಲಿ ಈ ಒಂದು ಕಾಯಿ ಬಂತು ನಿಮಗೆ? ಸರ್, ಸಸಿ ಬೆಳೆಸೋದಕ್ಕೆ 1 ತಿಂಗಳು ಸರ್. ಅದಾದಮೇಲೆ ನಾಟಿ ಮಾಡಿದ್ಮೇಲೆ 50-60 ದಿನದಲ್ಲಿ ಕಾಯಿ ಸ್ಟಾರ್ಟ್ ಆಗ್ತವೆ ಸರ್. 60 ದಿನಕ್ಕೆ ಚೆನ್ನಾಗಿ ಇಳುವರಿ ಸ್ಟಾರ್ಟ್ ಆಗ್ತದೆ ಸರ್. ಪ್ರತಿದಿನ ಒಂದು 60-70 ಕವರ್ 1 ಕೆಜಿಯು ಅರಿತಾ ಇದ್ದೀವಿ ಸರ್. ಈಗ ತಾವು ಈ ಒಂದು ಹಾರ್ವೆಸ್ಟ್ ಮಾಡಕತ್ತೀರಿ, ಕಾಯಿಗಳು ಮಾರುಕಟ್ಟೆಗೆ ಹೋಗ್ತಿದ್ದಾವೆ, ಅದನ್ನ ಎಷ್ಟು ದಿವಸಕ್ಕೊಂದ್ಸಲ ಹರಿತೀರಿ ಈ ಒಂದು ಕ್ಯಾಪ್ಸಿಕಮ್? ಸರ್, ಒಂದು ಕಡೆಯಿಂದ ಹರ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಒಂದು ರೌಂಡ್ ಅರಿಯೋದ್ರಲ್ಲಿ 3 ಎಕರೆ ಬರ ಸರ್, ಒಂದು ರೌಂಡ್ ಅರಿಯೋದ್ರಲ್ಲಿ 1 ವೀಕ್ ಆಗ್ತದೆ ಸರ್, 1-8 ದಿನ ಆಗ್ತದೆ ಸರ್. ಅದು ಹರ್ಕೊಂಡು ಹೋಗೋದ್ರಲ್ಲಿ ಮತ್ತಿದು ಒಂದು ಕಡೆ 1-8 ದಿನಕ್ಕೆ ಅದು ಒಂದು ಕಡೆ ಮುಗಿತು ಅಂದರೆ ಮತ್ತೆ ಫಸ್ಟಿಂದ ಹರ್ಕೊಂಡು ಬರ್ತೀವಿ ಸರ್. ಅಂದರೆ ಡೈಲಿ ಕಟಿಂಗ್ ಮಾಡ್ತಾ ಇರ್ತೀವಿ ಸರ್, ಯಾಕಂದ್ರೆ ಮಾರ್ಕೆಟ್ ಹೇಳೋಕ್ಕೆ ಬರೋದಿಲ್ಲ, ಒಂದಿನ ಅರಿಯೋದು ಒಂದಿನ ಬಿಡ್ದಂಗೆ ಮಾಡಬಾರ್ದು ಸರ್. ಡೈಲಿ ಮಾರ್ಕೆಟ್ ಇದ್ದರೆ ಎವರೇಜ್ ಕಳಿಸ್ತಾ ಇರ್ತೀವಿ ಸರ್. ಕ್ಯಾಪ್ಸಿಕಮ್ ಚೆನ್ನಾಗಿದ್ದರೆ 50-60 ಕವರು, 70 ಕವರು, 100 ಕವರು ಹೆಂಗಿರ್ತವೆ ಇಳುವರಿ ಮೇಲೆ ಡಿಪೆಂಡ್ ಸರ್ ಅದು. ಈಗ 3 ಎಕರೆ ಅಂತಂದರೆ ಅದು ರೌಂಡಾಗಿ ಒಂದು ಮುಗಿತಪ್ಪ ಅಂತಂದರೆ ಮತ್ತೆ ತಿರ್ಗಿ ಅದೇ ರೊಟೇಷನಲ್ಲಿ ಹರ್ಕೊಂತ ಹೋಗ್ತೀರಿ. ಈಗ ಕವರಲ್ಲಿ ಹಾಕ್ತೀರಿ ಅಂತ ಹೇಳಿದ್ರಿ, ಒಂದು ಕವರಲ್ಲಿ ಹೇಗೆ ಮಾರುಕಟ್ಟೆಗೆ ಹೋಗ್ತೀರಿ, ಎಷ್ಟು ಕೆಜಿಗಳು ಬರ್ತವೆ ಕವರಲ್ಲಿ? ಸರ್, ಒಂದು ಕವರಲ್ಲಿ ಸರ್ 10 ಕೆಜಿ 250 ಗ್ರಾಮ್ ಹಾಕ್ತೀವಿ ಸರ್. ಲೆಕ್ಕ ಅವ್ರಿಗೆ ನಾವು 10 ಕೆಜಿ ಅಂತ ಹೇಳ್ತೀವಿ ಸರ್. ಮೊದಲೆಲ್ಲ ಗೋಣಿ ಚೀಲಕ್ಕೆ ತುಂಬಿ ಕಳಿಸ್ತಾ ಇದ್ದೀವಿ ಸರ್. ಅವರೇ ತೂಕ ಮಾಡ್ತಿದ್ರು, ತೂಕದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿತ್ತು ಸರ್. ಮೊದಲು 25 ಕೆಜಿ ಚೀಲ ತುಂಬಿದ್ರು ಅವರಲ್ಲಿ ಅವ್ರು ಹೇಳಿದಷ್ಟು ಲೆಕ್ಕ ಇರ್ತದೆ ಸರ್. ಅವ್ರು 20 ಕೆಜಿ 22 ಕೆಜಿ ಅಂದ್ರೂ ಇದಾಗ್ತಿತ್ತು. ಇದಾದರೆ ನಮ್ಮ ಎದುರಿಗೆ ತೂಕ ಮಾಡ್ಕೊಂಡು ಹೋಗಿರ್ತೀವಲ್ಲ ಸರ್, 10 ಕೆಜಿ ಕವರು ಹೇಳ್ಬಿಡ್ತೀವಿ ಸರ್. 10 ಕೆಜಿ ಪಕ್ಕದ ಅಲ್ಲೇನು ಕಾಟ ಮಾಡೋದಿರೋದಿಲ್ಲ ಸರ್, ಫಿಕ್ಸ್ 10 ಕೆಜಿ 250 ಗ್ರಾಮ್ ಹಾಕ್ಬಿಡ್ತೀವಿ, 10 ಕೆಜಿ ತೂಕ ಸರ್. ಪ್ಲಾಸ್ಟಿಕ್ ಕವರಲ್ಲಿ ಹೋಗ್ತಾ ಇದೆ, ಎಷ್ಟು ಕವರ್ಗಳು ಎಷ್ಟು ಕೆಜಿ ನಿಮ್ಮ ತೋಟದಿಂದ ಮಾರ್ಕೆಟಿಗೆ ಹೋಗ್ತವೆ? ಅದು ಇಳುವರಿ ಮೇಲೆ ಡಿಪೆಂಡ್ ಸರ್. ಸ್ಟಾರ್ಟಿಂಗಲ್ಲಿ ಕಡಿಮೆ ಹೋಗ್ತವೆ ಸರ್, 50-60 ಕವರ್ ಹೋಗಿದ್ವಿ. ಈಗ ಸ್ವಲ್ಪ ಇಳುವರಿ ಚೆನ್ನಾಗಿ ಬಂದಿದೆ ಸರ್, ಈಗ 100 ಕವರ್ ಹಂಗೆ ಹರಿತಾ ಇದ್ದೀವಿ ಸರ್ ಡೈಲಿ. ಏನು ರೇಟ್ ಇದು ಮಾರ್ಕೆಟ್ ಪ್ರೈಸ್ ಚೆನ್ನಾಗಿದೆಯಾ? ಇಲ್ಲ ಸರ್, ಈ ವರ್ಷ ಮಾರ್ಕೆಟ್ ರೇಟ್ ಇಲ್ಲ ಸರ್. ಈ ವರ್ಷ ಬರೀ 100 ರೂಪಾಯಿ ಕವರ್ ಮಾರ್ತಾ ಇದ್ದೀವಿ ಸರ್ 10 ಕೆಜಿವು. ಲಾಸ್ಟ್ ಇಯರ್ ಇವೇ ಕವರ್ನ ನಾವು 300 ರೂಪಾಯಿ 400 ರೂಪಾಯಿ ಮಾರಿವಿ ಸರ್. ಅಂದರೆ ಲಾಸ್ಟ್ ಇಯರ್ ರೋಗ ಭಾಳ ಇತ್ತು ಸರ್, ಮಳೆಗಾಲ ಜಾಸ್ತಿ ಆಗಿತ್ತಲ್ಲ, ರೋಗ ಬಂದು ಇಳುವರಿ ಕುಂಠಿತ ಆಗಿತ್ತು ಸರ್. ಈ ವರ್ಷ ಇಳುವರಿ ಚೆನ್ನಾಗಿದೆ, ರೇಟ್ ಇಲ್ಲ ಸರ್. ಈಗ ತಾವುಗಳು ಈ ಮೊದಲು ಸೇಡ್ ನೆಟ್ಟಲ್ಲಿ ಈ ಕ್ಯಾಪ್ಸಿಕಮನ್ನು ಬೆಳೆದಿರಿ, ಈ ಭಾಳಷ್ಟು ವಿಜ್ಞಾನಿಗಳು ಹೇಳೋ ಹಾಗೆ ಇದು ಸೂಕ್ಷ್ಮವಾದ ಬೆಳೆ, ಹೊರಗಡೆ ಬರೋದು ಭಾಳಷ್ಟು ಕಷ್ಟ, ಭಾಳಷ್ಟು ಸಮಸ್ಯೆಗಳು ಬರ್ತವೆ ಅಂತ ಹೇಳ್ತಾರೆ. ಇದು ನಿಮಗೆ ಹೇಗೆ ಉಪಾಯ ಬಂತು ಹೊರಗಡೆ ಬೆಳೆದಬಹುದು ಅನ್ನೋ ದೃಷ್ಟಿಯಿಂದ? ಯಾವ ಕಾಲದಲ್ಲಿ ಇದನ್ನು ನಾಟಿ ಮಾಡಿದರೆ ಚೆನ್ನಾಗಿ ಇಳುವರಿ ಬರ್ತದೆ? ಸರ್, ಇದು ನೋಡಿ ಸರ್, ಶೇಡ್ ನೆಟ್ಟಲ್ಲಿ ಅವ್ರು ಹೇಳೋ ಪ್ರಕಾರ ಸಮ್ಮರಲ್ಲಿ ಪರವಾಗಿಲ್ಲ ಸರ್. ಸಮ್ಮರಲ್ಲಿ ಅಂದರೂ ಶೇಡ್ ನೆಟ್ಟಲ್ಲಿ ಬೆಳಿಬೇಕಂದ್ರೆ ನಾವು ಜನವರಿಗೆ ಹಂಗೆ ನಾಟಿ ಮಾಡ್ಬೇಕು ಸರ್. ಜನವರಿ ಫಸ್ಟಿಗೆ, ಜನವರಿ ಫೆಬ್ರವರಿ ಮಾರ್ಚಲ್ಲಿ ಸ್ಟಾರ್ಟ್ ಆಗ್ತದೆ ಸರ್. ಮಾರ್ಚ್ ಏಪ್ರಿಲ್ ಒಂದು 2 ತಿಂಗಳು ಅರಿಬೋದು ಸರ್. ಆಮೇಲೆ ಮೇನಲ್ಲಿ ನಮ್ಮಲ್ಲಿ ವಿಪರೀತ ಟೆಂಪ್ರೇಚರ್ ಆಗುತ್ತೆ ಸರ್, ಬರೋದಿಲ್ಲ. ನಾವೇನಿದ್ರು ಡಿಸೆಂಬರ್ 15 ಆದಮೇಲೆ 15 ಜನವರಿ ಫಸ್ಟ್ ಒಳಗೆ ನಾಟಿ ಮಾಡಿಕೊಂಡ್ರೆ ಶೇಡ್ ನೆಟ್ಟಲ್ಲಿ ಬೆಳೆದ್ರೆ ಲಾಭ ಇರುತ್ತೆ ಸರ್. ಯಾಕಂದ್ರೆ ಓಪನ್ ಆಗಿ ಬರೋದಿಲ್ಲ, ಅವಾಗ ಓಪನ್ ಫೀಲ್ಡಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತಲ್ಲ, ಮುದುರು ಬಂದ್ಬಿಡ್ತಾವೆ ಸರ್. ಆವಾಗ ಶೇಡ್ ನೆಟ್ಟಲ್ಲಿ ಬೆಳೆಯೋರು ಡಿಸೆಂಬರಿಂದ ಮಾಡ್ಬೇಕು ಸರ್. ಡಿಸೆಂಬರಿಂದ ಜನವರಿ ಒಳಗೆ ನಾಟಿ ಮಾಡ್ಕೊಂಬಿಟ್ರೆ ನಮ್ಗೆ ಸಮ್ಮರ್ ಸ್ಟಾರ್ಟಿಂಗ್ ಸಮ್ಮರಲ್ಲಿ ಬೆಳಿಬೋದು ಸರ್. ಅಷ್ಟೇ, ಫುಲ್ ಟೆಂಪ್ರೇಚರ್ ಹೆವಿ ಆದಾಗ ಬರೋದಿಲ್ಲ ಸರ್. ಮತ್ತು ಮೇ ತಿಂಗಳಲ್ಲಿ ಏನಿದ್ರೂ ಏಪ್ರಿಲ್ ಒಳಗೆ, ಏಪ್ರಿಲ್ ಲಾಸ್ಟ್ ಒಳಗೆ ಮುಗಿಸ್ಕೊ ಕಟಿಂಗ್ ಮಾಡ್ಕೊಂಬಿಡ್ಬೇಕು ಸರ್. ನಾವು ಓಪನ್ ಫೀಲ್ಡ್ನಾಗೆ ಬೆಳಿಬೇಕಂದ್ರೆ ಸರ್, ನಮ್ಮ ಅನುಭವ ಪ್ರಕಾರ ಜೂನ್ 15ಕ್ಕಂಗೆ ನಾಟಿ ಮಾಡ್ಕೋಬೇಕು ಸರ್. ಜೂನ್ 15ಕ್ಕೆ ನಾಟಿ ಮಾಡ್ಕೊಂಡ್ರೆ ಆಗಸ್ಟಲ್ಲಿ ಸ್ಟಾರ್ಟ್ ಆಗಿಬಿಡ್ತೀವಿ ಸರ್. ಆಗಸ್ಟ್ 1ಗೆ ಹಂಗೆ, ಆಗಸ್ಟ್ 10ಕ್ಕೆ ಹಂಗೆ, ಅಲ್ಲಿವರೆಗೆ ಆ ಕಡೆಯಿಂದ ಮೇಂಟೈನ್ ಮ್ಯಾಗೆ ಡಿಪೆಂಡ್ ಸರ್. ನಾವು ಯಾವ ರೀತಿ ಹೊಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡೋತೀವಿ ಆ ಕಡೆ ಒಂದು 2-3 ತಿಂಗಳ ಕಟಿಂಗ್ ಮಾಡ್ಬೋದು ಸರ್ ಅದನ್ನು. ಈಗ ಬಸವರಾಜ್ ಅವರು, ಈಗ ಈ ಕ್ಯಾಪ್ಸಿಕಮಲ್ಲಿ ಬರುವಂಥ ಮುಖ್ಯ ಸಮಸ್ಯೆಗಳು ಅಂತ ಏನು ಹೇಳ್ತೀರಿ? ಕ್ಯಾಪ್ಸಿಕಮಲ್ಲಿ ಬರುವಂಥ ರೋಗಗಳಂದರೆ ಸರ್, ಹುಳ ತಿಂತಾವೆ ಸರ್. ಸ್ವಲ್ಪ ಹುಳದ್ದು ಇರುತ್ತೆ ಸರ್, ಹುಳಕ್ಕೆ ನಾವು ಇಮಾಮೆಕ್ಟಿನ್ ಸ್ಪ್ರೇ ಮಾಡ್ಕೊಂಬಿಡ್ಬೋದು. ಮತ್ತು ಮುಟ್ರು ಬರ್ತದೆ ಸರ್, ಮುಟ್ರು ಅಂದರೆ ಥ್ರಿಪ್ಸು, ಮೈಟ್ಸು ಅವೆಲ್ಲ ಬರ್ತಾವಲ್ಲ ಸರ್, ಅದಕ್ಕೆ ಫೆಗಾಸಿಸ್ಸು, ಕರಾಟೆ ಆ ಥರ ಸ್ಪ್ರೇ ಮಾಡ್ಕೋಬೋದು ಸರ್. ವೈಟ್ ಫ್ಲೈಸು ಅವೆಲ್ಲ ಬರ್ತಾವಲ್ಲ ಸರ್, ಅದಕ್ಕೆ ಆಕ್ಟ್ರಾ ಅವೆಲ್ಲ ಸ್ಪ್ರೇ ಮಾಡ್ಬೇಕು ಸರ್. ರೋಗಗಳು ಸ್ವಲ್ಪ ಏನಾದ್ರು ಮಳೆ ಜಾಸ್ತಿ ಆಗಿ ಅಂಥವೇನೋ ರೋಗ ಇದ್ದರೆ ಕಸ್ಟೋಡಿಯಾ ಆ ಥರ COC ಆ ಥರ ಯಾವ ಥರ ರೋಗಕ್ಕೆ ಡಿಪೆಂಡಾಗಿ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕು ಸರ್. ರೋಗಕ್ಕೆ ತಕ್ಕಂಗೆ ಸಿಂಪರಣೆ ಸರ್. ವಾತಾವರಣ ಸ್ವಲ್ಪ ಕ್ಲೈಮೇಟ್ಸ್ ಇದಾಗಿದ್ದರೆ ಔಷಧಿ ಕಡಿಮೆ ಹೋಗ್ತದೆ ಸರ್. ಸ್ವಲ್ಪ ವಾತಾವರಣ ಸ್ವಲ್ಪ ವ್ಯತ್ಯಾಸ ಆದಾಗ ಸ್ವಲ್ಪ ಔಷಧಿ ಸ್ಪ್ರೇ ಜಾಸ್ತಿ ಹೋಗ್ತದೆ ಸರ್. ಈ ಕಡಿಮೆ ರೇಟ್ ಆದಾಗ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಇಲ್ಲ ಸರ್, ಈಗ ನೋಡಿರಿ 100 ರೂಪಾಯಿ ಕವರ್ ಮಾಡೋಕತ್ತೀವಿ ಅಂದರೆ ಅದ್ರದ್ದು ಅದಕ್ಕೆ ಆಗುತ್ತೆ ಸರ್. ಇದರಲ್ಲಿ ನಮಗೇನು ಲಾಭ ಆಗಲ್ಲ ಸರ್. ಇದು ಖರ್ಚು ವೆಚ್ಚಕ್ಕೆ ಔಷಧಿಗೆ ಡ್ರಿಪ್ ಫರ್ಟಿಲೈಸರ್ ಕಾಸ್ಟ್ಲಿ ಇದೆ ಸರ್. ಡ್ರಿಪ್ ಫರ್ಟಿಲೈಸರ್ 1 ಚೀಲ 3,000 2,500 ಹಂಗೆ ಬಿಡ್ತಾವೆ ಸರ್. ಯಾಕಂದರೆ ಈ ರೇಟಿಗೆ ನಮ್ಗೆ ಅದು ವರ್ಕೌಟ್ ಆಗೋದಿಲ್ಲ ಸರ್. ಏನು ಮಾಡಬೇಕು, ಮೊದಲು ತಿಂದಿದ್ವಿ, ಇವಾಗ ಅದ್ರದ್ದು ಅದಕ್ಕೆ ಆಗುತ್ತೆ. ಒಂದು ಸಲ ಲಾಭ, ಒಂದು ಸಲ ಅದ್ರದ್ದು ಅದಕ್ಕೆ ಮೇನ್ ಮಾಡ್ಕೊಂಡು ಹೋಗ್ಬೇಕು ಸರ್. ಎಲ್ಲ ಬೆಳೆ ಇರ್ತಾವಲ್ಲ ಸರ್, ಎಲ್ಲ ಒಂದು 5-6 ತರಕಾರಿ ಇರ್ತಾವೆ, ಒಂದರಲ್ಲಿ ಹೋದರೂ ಒಂದರಲ್ಲಿ ಬರುತ್ತೆ ಸರ್. ಈ ಕ್ಯಾಪ್ಸಿಕಮ್ ಈ ಮಾರ್ಕೆಟ್ ಒಯ್ಯಲಿಕ್ಕೆ, ಈಗ ಈ ಪ್ಯಾಕಿಂಗ್ ಮಾಡೋಕ್ಕೆ ಹರಿಯೋಕ್ಕೆ ಲೇಬರ್ಗಳು ಬೇಕಾಥವಾ? ಹಾಂ, ಲೇಬರ್ ಮೇನ್ ಸರ್. ಅವರಿಲ್ಲಂದ್ರೆ ಕೆಲಸ ಆಗೋದಿಲ್ಲ ಸರ್. ಲೇಬರು ಡೈಲಿ ಕ್ಯಾಪ್ಸಿಕಮ್ಗೆ ಒಂದು 7-8 ಜನ ಬೇಕು ಸರ್. ಕ್ಯಾಪ್ಸಿಕಮ್ ಅರಿಯೋದಕ್ಕೆ, ಅದನ್ನು ತುಂಬಿ ಇದು ಮಾಡೋದಕ್ಕೆ 7-8 ಜನ ಬೇಕೇ ಬೇಕಾಗ್ತದೆ ಸರ್. ಪ್ರತಿನಿತ್ಯ ಬರ್ತಾರೆ ಸರ್, ಡೈಲಿ ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ, ನಡ್ಕೊಂಡು. ಹೇಗೆ ಇದು ಲಾಭ ಅನಿಸ್ತದೆ ಕಳೆದ ವರ್ಷ ನೋಡಿದಾಗ? ಈ ವರ್ಷ ಕಳೆದ ವರ್ಷ ಒಳ್ಳೆ ಲಾಭ ಆಗಿದೆ ಸರ್, ಈ ವರ್ಷ ಅಷ್ಟಕ್ಕಷ್ಟೇ ಸರ್. ಮಾರುಕಟ್ಟೆ ಹೇಗೆ ರಾಯಚೂರಲ್ಲಿ ಚೆನ್ನಾಗಿ ಈ ಕ್ಯಾಪ್ಸಿಕಮ್ ಬೆಳೆಗೆ ಇದೆ, ಅಥವಾ ಜನರು ಇದನ್ನು ತಿನ್ನುವಂಥ ಒಂದು ಅಭಿರುಚಿ ಬೆಳೆಸ್ಕೊಂಡಿದ್ದಾರೆ ಹೇಗೆ? ಇದೆ ಸರ್, ಲಾಸ್ಟ್ ಮೊದಲು ಒಂದು ನಾವು ಕ್ಯಾಪ್ಸಿಕಮ್ ಬೆಳೆಸೋದಕ್ಕೆ ಒಂದು 10 ವರ್ಷ ಆಯ್ತು ಸರ್ ಸುಮಾರು. ಮೊದಲಿಗೆ ಇವಾಗ ಕಂಪೇರ್ ಮಾಡಿದರೆ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್. ರಾಯಚೂರು ಮಾರ್ಕೆಟಲ್ಲಿ ಒಂದು 10 ಕೆಜಿ ಕವರು ಈಗ ಸದ್ಯ 400-500 ಕವರ್ ಸೇಲ್ ಆಗ್ತವೆ ಸರ್, 400 ಸುತ್ತ. ಮೊದಲೇನಿದೆ ಸರ್, ಮೊದಲು ಆವಾಗಿನ ಕಾಲ ನಾವು ನೋಡಿದಲ್ಲಿ ಒಂದು ಚೀಲಕ್ಕೆ ತುಂಬ್ತಿದ್ವಿ ಸರ್, 20 ಕೆಜಿ ಚೀಲ, ಒಂದು 50-60 ಚೀಲ ಆದರೆ ಭಾಳ ಹೋಗ್ತಿದ್ವಿ ಸರ್, 50-60-100 ಒಳಗೆ ಅಂದರೆ 200 ಕವರ್ ಲೆಕ್ಕ. ಈಗಿನ ಆವಾಗಿನ ಲೆಕ್ಕ, ಈಗಿನ ಕಂಪೇರಿಗೆ ಕವರ್ ಲೆಕ್ಕ ಅಂದರೆ ಈಗ 150-200 ಕವರ್ ಹೋಗಲ್ಲಿ, ಇವಾಗ 300-500 ಕವರ್ ಇದ್ರೂ ಸೇಲ್ ಆಗ್ತವೆ ಸರ್. ಚೂರಿನಲ್ಲಿ ಕಳೆದ 3-4 ವರ್ಷ ನೋಡಿದಾಗ ಕೆಲವೊಬ್ಬ ರೈತರು ಈ ಕಲರ್ ಕ್ಯಾಪ್ಸಿಕಮನ್ನು ಬೆಳೆದರು, ಅದು ಭಾಳಷ್ಟು ವೈಫಲ್ಯವನ್ನು ಕಂಡರು, ಅದು ಫೇಲ್ ಆಯಿತು, ಏನಂತೀರಿ? ಹೌದು ಸರ್, ಕಲರ್ ಕ್ಯಾಪ್ಸಿಕಮ್ ನಮ್ಮಲ್ಲಿ ಮಾರ್ಕೆಟ್ ಇಲ್ಲ ಸರ್, ಅದು ಅದು ಮತ್ತು ಬೆಂಗಳೂರು, ಹೈದರಾಬಾದು ಈ ಥರ ಬೇರೆ ಕಡೆ ಮಾರ್ಕೆಟಿಗೆ ಇದು ಮಾಡ್ಬೇಕಾಗ್ತದೆ ಸರ್. ಯಾಕಂದರೆ ಪ್ರತಿ ಸಲ ನಾವಲ್ಲಿ ತುಂಬಿ ಕಳಿಸೋದು, ಅವ್ರು ದುಡ್ಡು ಹಾಕೋದು, ಅವರೆಲ್ಲ ಮಾರ್ಕೆಟ್ ಅಲ್ಲಿ ನಾವು ಇಲ್ಲಿ ಅನ್ನಂಗೆ ಆಗ್ತದೆ ಸರ್. ಹಂಗಾಗಿ ನಾವು ಕಲರ್ ಕ್ಯಾಪ್ಸಿಕಮ್ ತಂಟೆಗೆ ಹೋಗಿಲ್ಲ ಸರ್, ನಾವು ಏನಿದ್ರು ಗ್ರೀನ್ ಕ್ಯಾಪ್ಸಿಕಮ್ಮು ಇಲ್ಲೇ ರಾಯಚೂರು ಮಾರ್ಕೆಟಿಗೆ ಮಾರೋದನ್ನ ಇದು ಮಾಡಿವಿ ಸರ್, ಇದರಲ್ಲಿ ಲಾಭ ಕಂಡಿದ್ದೀವಿ ಸರ್. ಈಗ ಕಡಿಮೆ ರೇಟ್ ಇದ್ದಾಗ, ಈಗ 100-150 ರೂಪಾಯಿ ರೇಟ್ ಕಡಿಮೆ ಇದ್ದಾಗ 10 ಕೆಜಿ ಪ್ಯಾಕಿಂಗು, ನೀವು ಯಾಕೆ ಬೇರೆ ಮಾರ್ಕೆಟಿಂಗಿಗೆ ಪ್ರಯತ್ನ ಮಾಡಿಲ್ಲ? ಎಲ್ಲಾದರೂ ಹೋಗೋಕೆ ಏನಾದ್ರು ಅನುಕೂಲತೆ ಇತ್ತಾ ಸರ್? ಬೇರೆ ಮಾರ್ಕೆಟ್ನೂ ನೋಡಿದ್ವಿ ಸರ್, ಅಲ್ಲಿನೂ ಇದೇ ರೇಟ್ ಇದೆ ಸರ್, ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗ್ತದೆ ಸರ್. ಆ ಕಂಪೇರ್ ಮಾಡಿ ನೋಡಿದರೆ ಇಲ್ಲೇ ಉತ್ತಮ ಅನ್ಸ ಸರ್. ಇಲ್ಲಿ ಲೋಕಲಲ್ಲಿ ಏನು ಕ್ಯಾಪ್ಸಿಕಮ್ ಕಡಿಮೆ ಇದೆ ಸರ್, ಏನು ಬೇರೆ ಮಾರ್ಕೆಟ್ಲಿಂದ ಬಂದೇ ಇಲ್ಲಿ ಕಡಿಮೆ ಆಗಿದೆ ಸರ್ ರೇಟು. ಉಲ್ಟ ನಾವು ಅಲ್ಲಿಗೆ ಹೋದರೆ ನಷ್ಟ ಆಗ್ತೀವಿ ಅಂತ ನಾವು ಇಲ್ಲೇ ಮಾರ್ಕೆಟಲ್ಲಿ ಕೊಡ್ತಾ ಇದ್ದೀವಿ ಸರ್. ಹೇಗೆ ಅನಿಸ್ತಿದೆ ಒಳಗಡೆ ಬೆಳೆಯೋದಕ್ಕೂ ಮತ್ತು ಹೊರಗಿನ ವಾತಾವರಣಕ್ಕೂ ಬೆಳೆಯೋದಕ್ಕೂ ನಿಮಗೆ ಏನು ಖರ್ಚು ವೆಚ್ಚಗಳ ಒಂದು ನೋಡಿ ವ್ಯತ್ಯಾಸ ಸರ್? ನನ್ನ ಕೇಳಿ ಓಪನ್ನಾಗಿ ಬೆಳೆಯೋದೇ ಚೆನ್ನಾಗಿದೆ ಸರ್, ಯಾಕಂದರೆ ಓಪನ್ ಫೀಲ್ಡಲ್ಲಿ ಈಗ ಪ್ಲಾಟ್ ಚೇಂಜ್ ಮಾಡಿಬರ್ತದೆ ಪ್ರತಿ ವರ್ಷ. ಈ ವರ್ಷ ಈ ಪ್ಲಾಟಲ್ಲಿ ಮಾಡಿದರೆ ನೆಕ್ಸ್ಟ್ ಇಯರ್ ಬೇರೆ ಪ್ಲಾಟಲ್ಲಿ ಮಾಡ್ಬೋದು ಸರ್. ನೆಟ್ ಹೌಸಲ್ಲಿ ಹಂಗಲ್ಲ, ಅದು ನೆಟ್ ಹೌಸ್ ಮಾಡ್ಕೊಂಡಿರ್ತೀವಿ ಪ್ರತಿ ವರ್ಷ, ಅದರಾಗೆ ಕ್ಯಾಪ್ಸಿಕಮ್ ಹಾಕಿದಾಗ ನಮ್ಮದು ನೆಟ್ ಹೌಸ್ ಇದೆ ಸರ್. ನೆಟ್ ಹೌಸಲ್ಲಿ ಕ್ಯಾಪ್ಸಿಕಮ್ ಬಿಟ್ಟರೆ ಬೇರೆ ಬೆಳೆ ಅಷ್ಟು ಸಕ್ಸಸ್ ಇಲ್ಲ ಸರ್. ಅದರಲ್ಲಿ ಕ್ಯಾಪ್ಸಿಕಮ್ ಪ್ರತಿ ವರ್ಷ ಆದಾಗ ಇಳುವರಿ ಅಷ್ಟೊಂದು ಬರೋಲ್ಲ ಸರ್. ಅಲ್ಲಿಗಾದರೂ ನಾವು ಕೊಟ್ಟಿ ಗೊಬ್ಬರ ಎಲ್ಲ ತುಂಬಿರ್ತೀವಿ ಸರ್ ಪ್ರತಿ ವರ್ಷ ಸಮ್ಮರಲ್ಲಿ ತುಂಬ್ತೀವಿ. ನಾವು ಡಿಸೆಂಬರ್ ಫಸ್ಟಿಗೆ ಅದರಲ್ಲಿ ನಾಟಿ ಮಾಡ್ತೀವಿ ಸರ್ ಕ್ಯಾಪ್ಸಿಕಮ್ಮು, ಇಳುವರಿ ಬರುತ್ತೆ. ಆದರೂ ಇದ್ರಂಗೆ ಓಪನ್ ಫೀಲ್ಡ್ನಾಗ ಬಂದಷ್ಟು ಇಳುವರಿ ಬರೋದಿಲ್ಲ ಸರ್. ಆದರೆ ಪ್ಲಾಟ್ ಚೇಂಜ್ ಆಗ್ಬೇಕು ಸರ್. ಪ್ರತಿ ವರ್ಷ ನಾವು ಏನು ಮಾಡ್ತೀವಿ ಸರ್, ಓಪನ್ ಫೀಲ್ಡ್ನಲ್ಲಿ ಈ ವರ್ಷ ಹಾಕಿದ್ದು ಇವಾಗ ನೆಕ್ಸ್ಟ್ ಇಯರ್ ಇಲ್ಲಿ ಹಾಕೋದಿಲ್ಲ, ಬೇರೆ ಕಡೆ ಹಾಕಿರ್ತೀವಿ. ಹಂಗಾಗಿ ಇಳುವರಿ ಭಾಳ ಚೆನ್ನಾಗಿ ಬರುತ್ತೆ ಸರ್. ಈಗ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಿ? ಡ್ರಿಪ್ ಹಾಕೊಂಡಿದ್ರೆ ಎಷ್ಟು ಸೊಕೊಂದ್ಸಲ ನೀರು ಬಿಡ್ತೀರಿ? ಡ್ರಿಪ್ ಹಾಕ್ಕೊಂಡಿದ್ದೀವಿ ಸರ್. ಮಲ್ಚಿಂಗ್ ಇದೆಲ್ಲ ಆಲ್ಟರ್ನೇಟ್ ಡೇಸ್ ಕೊಡ್ತೀವಿ ಸರ್. ಒಂದಿನ ಬಿಟ್ಟು ಒಂದಿನ ಕೊಡ್ತೀವಿ ಸರ್. 2 ತಾಸು ಕೊಡ್ತೀವಿ ಸರ್ ಡೈಲಿ. ಒಂದಿನ ಬಿಟ್ಟು ಒಂದಿನ 2 ತಾಸು ಕೊಡ್ತೀವಿ ಸರ್. ಡ್ರಿಪ್ಪಲ್ಲೇ ಫರ್ಟಿಗೇಷನ್ ಮಾಡ್ತೀವಿ ಸರ್ ಹಂಗೆ. ಈಗ ಕನಿಷ್ಠ 10 ಕೆಜಿ ಪ್ಯಾಕಿಗೆ ನಿಮ್ಮ ಪ್ಯಾಕೆಟಿಗೆ ದೊಡ್ಡ ಮೆಣಸಿನಕಾಯಿ ಕನಿಷ್ಠ ಎಷ್ಟು ರೇಟ್ ಸಿಕ್ಕರೆ ನಿಮಗೆ ಲಾಭ ಅಂತ ಅನ್ಸುತ್ತೆ? 10 ಕೆಜಿ ಪ್ಯಾಕೆಟ್ ದೊಡ್ಡ ಮೆಣಸಿಗೆ ಕನಿಷ್ಠ 200 ರೂಪಾಯಿ ಸಿಗ್ಬೇಕು ಸರ್. 200 ರೂಪಾಯಿ ಸಿಕ್ಕರೆ ಲಾಭ ಇದೆ ಸರ್. ಅಂತಂದರೆ ಕೊಂಡ್ಕೊಳ್ಳೋರಿಗೆ 20 ರೂಪಾಯಿ 25 ರೂಪಾಯಿ ಕೆಜಿ ಆದರೂ ಓಕೆ. ಈಗ ತಾವು ಜೂನಲ್ಲಿ ನಾಟಿ ಮಾಡಿಕೊಂಡ್ರೆ ಹೊರ ವಾತಾವರಣಕ್ಕೆ ಉತ್ತಮ ಅಂತ ಹೇಳಿದ್ರಿ. ಈ ಜೂನಿಂದ ಆರಂಭವಾದದ್ದು ಎಷ್ಟು ತಿಂಗಳ ಇದು ಇಳುವರಿನ ಕೊಡುತ್ತೆ? ಎಲ್ಲಿವರೆಗೆ ಇದು ಬೆಳೆ ಬರ್ತದೆ ಸರ್? ಜೂನಲ್ಲಿ ನಾವು ನಾಟಿ ಮಾಡಿದರೆ ಇದನ್ನು ನಾವು ಆಗಸ್ಟಲ್ಲಿ ಸ್ಟಾರ್ಟ್ ಆದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಮಾಡ್ಬೋದು ಸರ್. ಅಂದರೆ ಕ್ಲೈಮೇಟ್ ಕರೆಕ್ಟ್ ನಮ್ಗೆ ಸಾಥ್ ಆಗಿ ಅದು ರೋಗ ಕಂಟ್ರೋಲ್ ಇತ್ತಂದರೆ ನಾವು 2-3 ತಿಂಗಳ ಕಟಿಂಗ್ ಮಾಡ್ಬೋದು ಸರ್. ಅಷ್ಟರಲ್ಲಿ 1 ಎಕರೆಗೆ 15-20 ಟನ್ ಇಳುವರಿ ಬರ್ಬೋದು ಸರ್. ಚೆನ್ನಾಗಿ ನಿರ್ವಹಣೆ ಮಾಡ್ಕೋಬೇಕು ಸರ್. ಕ್ಲೈಮೇಟ್ನೂ ನಮಗೆ ಕರೆಕ್ಟು ಸಾಥ್ ಕೊಟ್ಟರೆ ಎಕರೆಗೆ 15-20 ಟನ್ ಇಳುವರಿ ಬರುತ್ತೆ ಸರ್. ಒಳ್ಳೆಯದು ಬಸವರಾಜ್ ಅವರೇ, ಈ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಸಾಕಷ್ಟು ಅನುಭವ ಇದೆ ತಮಗೆ, ಜೊತೆಗೆ ಬೇರೆ ಬೇರೆ ತರಕಾರಿಯನ್ನು ಕೂಡ ಹಾಕ್ಕೊಂಡಿದ್ದೀರಿ. ಸಮೃದ್ಧವಾಗಿ ಬೆಳೆದಂತಹ ಒಂದು ಕ್ಯಾಪ್ಸಿಕಮ್ ಬೆಳೆ, ದೊಣ್ಣೆ ಮೆಣಸಿನಕಾಯಿ ಬೆಳೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಇದಕ್ಕೆ ತಕ್ಕಂತೆ ಉತ್ತಮ ರೇಟು ಕೂಡ ಸಿಗಲಿ ನಿಮ್ಮ ಈ ತರಕಾರಿ ಬೇಸಾಯ, ಮುಖ್ಯವಾಗಿ ದೊಣ್ಣೆ ಮೆಣಸಿನಕಾಯಿ ಬೇಸಾಯದ ಅನುಭವಗಳನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಪಲ್ಕಂ ದೊಡ್ಡಿ ಗ್ರಾಮದ ಬಸವರಾಜ್ ಅವರ ದೊಣ್ಣೆ ಮೆಣಸಿನಕಾಯಿ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನ್ಯೂ ಆಲ್ಗಿ ಫಾಲಿಯರ್ ಸ್ಪ್ರೇ, ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ಉತ್ಪಾದನೆ ಬಳಕೆ ಮತ್ತು ಲಭ್ಯತೆ ಕುರಿತು ಕಾರ್ಯಕ್ರಮ. ಭಾಗವಹಿಸಲು ಬಿಎಂ ಹರಿಂಜಯ, ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟಿಕ್ಸ್ ಸಂಸ್ಥೆ ಬೆಂಗಳೂರು. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಬಿಎಂ ಮರಿಂಜಯ ನನ್ನ ಹೆಸರು. ಬಿ ಬೈರಾಪುರ, ಚಂದ್ರಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಾನು ಮುಖ್ಯವಾಗಿ ನುವಾಲ್ಗಿ ಮೊದಲು ತೆಂಗಿನ ಸೊಸಿಗೆ ಅಡಕೆ ಸೊಸಿಗೆ ಬಳಸ್ತಾ ಇದ್ವಿ. ಅದಾದ್ಮೇಲೆ ಈಗ ಒಂದು 4 ವರ್ಷದಿಂದ ನಾನು ಇಟ್ನೇರಿಗೆ ರೇಷ್ಮೆಗೆ ಬಳಸ್ತಾ ಇದ್ದೀವಿ. ಪ್ರತಿ 20 ದಿವಸಕ್ಕೊಂದ್ಸಲಿ ಇಲ್ಲ ತಿಂಗಳಿಗೊಂದ್ಸಲಿ ಬಳಕೆ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಅದಲ್ಲದೆ ನಾವು ರಾಸಾಯನಿಕ ಇಲ್ವೇ ಇಲ್ಲ ಅಂತಲೇ ಹೇಳ್ಬಹುದು. ರಾಸಾಯನಿಕ ಬಳಸ್ತಾನೆ ಇಲ್ಲ, ಸ್ವಲ್ಪ ಜೀವಾಮೃತ ಇದೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಬಿತ್ತನೆಯಲ್ಲಿ ಒಳ್ಳೆ ಇಳುವರಿನು ಬರ್ತಾ ಇದೆ. 1 ಎಕರೆಗೆ ನಾನು ಹಾಕೊಂಡಿದ್ದೀನಿ. ಮತ್ತೆ ಅದಾದ್ಮೇಲೆ ಈಗ ಒಂದು 6 ವರ್ಷ ಆಚೆನಲ್ಲಿ ನಾವು ಬಾಳೆ ಬೆಳೀತಾ ಇದ್ದೆ ತೋಟದಲ್ಲಿ. ಅಲ್ಲೂ ಕೂಡ ನುವಾಳ್ಗಿನೇ ಬಳಸ್ತಾ ಇದ್ದೆ. ಯಾವ ರಾಸಾಯನಿಕ ಬಳಸಲ್ಲ ನಾವು, ಜೈವಿಕ ಕೃಷಿಕರು ನಾವು.